ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಬೇಗೂರಿನ ಚೇಂದಿರ ಮಹೇಶ್ ಮಾಚಯ್ಯ ಅವರಿದ್ದಾರೆ. ಅವರನ್ನು ಮಾತನಾಡಿಸಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮಹೇಶ್ ಮಾಚಯ್ಯ ಅವರೇ. ನಮಸ್ಕಾರ ಸರ್. ಮಹೇಶ್ ಮಾಚಯ್ಯ ಅವರು, ತಾವು 30 ಕೃಷಿ ಮಾಡ್ತಾ ಇದ್ರಿ? 30 ಮಾಡ್ತಿದ್ರು. ನಿಮ್ಮ ತಂದೆಯವರು ಕೂಡ ಕೃಷಿ ಮಾಡ್ತಾ ಇದ್ರ? ಹೌದೌದು, ತಂದೆ ಕಾಲ ಕೃಷಿ. ನೀವು ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ರಿ ಮಹೇಶ್? ನಾನು ಪಿ ಯು ಸಿ ಸರ್. ಪಿ ಯು ಸಿ ವರೆಗೂ ಓದಿದ್ರಿ, ಆಮೇಲೆ ಕೃಷಿಗೆ? ವ್ಯವಸಾಯ. ಮುಖ್ಯವಾದ ಬೆಳೆಗಳು ಯಾವ್ಯಾವು ಮಹೇಶ್ ನಿಮ್ದು? ಮುಖ್ಯವಾದ ಭತ್ತ, ಮಂದು ಬೆಳೀತದೆ, ಈಗ ಬೆಳೀತಾ ಇಲ್ಲ. ಕಾಫಿ, ಒಳ್ಳೆ ಮೆಣಸು, ತೆಂಗು, ಅಡಿಕೆ, ಬಾಳೆ, ಕತ್ತಿಗೆ, ಸಂಪುಟ ಇದೆ. ಕಿತ್ತಳೆ ಏನಿಲ್ವಾ? ಕಿತ್ತಳೆ ಇಲ್ಲ. ಅಂದ್ರೆ ಮುಖ್ಯವಾದ ಬೆಳೆ ಅಂದ್ರೆ ಕಾಫಿನೇ ನಿಮ್ದು? ಮೇನ್ ಕಾಫಿ. ಯಾವ ಕಾಫಿ ನಿಮ್ದು, ಅರೇಬಿಕಾನ ರೋಬಸ್ಟನ? ರೋಬಸ್ಟ. ಅರೇಬಿ ಇದೆ ಸ್ವಲ್ಪ ಸ್ವಲ್ಪ. ಬಹಳ ಕಡಿಮೆ ಇದೆ? ಬಹಳ ಕಡಿಮೆ ಇದೆ. ರೋಬಸ್ಟ ಜಾಸ್ತಿ ಇದೆಯಾ? ರೋಬಸ್ಟ 7 ಇದೆ. ಓ, 7 ವರೆಗೂ ಇದೆ. ಹೌದೌದು. ಮಹೇಶ್ ಅವರು, ನಾವು ಕಾಫಿನಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಆದ್ರೆ ಏನೇನು ಕ್ರಮ ಅನುಸರಿಸಬೇಕಾಗತ್ತೆ? ನಾವು ಮೊದಲು ಮೆನ್ಯೂರ್ ಸರ್, ಮೆನ್ಯೂರ್ ಗೊಬ್ಬರ ಗಿಡ ಕಪಾತ್ ಮಾಡಕ್ ಮೇನ್. ಗಿಡ ಕಪಾತ್ ಯಾವಾಗ ಮಾಡ್ತೀರಾ? ಕಾಫಿ ನಾವು ಕೊಯ್ದಾದಂಗೆ ಗಿಡ ಕಪಾತ್ ಮಾಡ್ತೀವಿ. ಗಿಡ ಕಪಾತ್ ಮಾಡ್ತೀರಾ? ಹೌದೌದು. ಇರಿಗೇಷನ್ ಮಾಡ್ತೀವಿ. ನೀರು ಕೊಡ್ತೀರಾ? ಹೌದು, ನೀರು ಕೊಡ್ತೀವಿ. ನೀರಿಗೆ ನಿಮ್ಗೆ ಏನಾದ್ರೂ ಅಲ್ಲಿ ಸೌಲಭ್ಯ ಇದೆಯಾ? ಕೆರೆ ಇದೆ. ಅದರಲ್ಲಿ ಮಳೆಗಾಲದಲ್ಲಿ ಸಂಗ್ರಹಣೆ ಆಗಿರುತ್ತೆ. ಬೇಸಿಗೆಯಲ್ಲಿ 100x100 ಕೆರೆ ಇದೆ, 20 ಆಳ ಇದೆ, ದೊಡ್ಡ ಕೆರೆ ಇದೆ. ದೊಡ್ಡ ಕೆರೆ ಇರೋದ್ರಿಂದ ನಿಮ್ಗೆ ನೀರು ಕೊಡೋದಕ್ಕೆ ಅನುಕೂಲ ಬೆಳಗ್ಗೆ? ಹೌದೌದು. ಕಾಫಿ ಇದೆ, ಕಾಫಿ ಮೋಟ್ರಲ್ಲಿ ಮೋಟ್ರಲ್ಲಿ ಕೊಡ್ತೀರಾ? ಅಂದ್ರೆ ಗಿಡ ಕಫಾತು ಮಾಡ್ಕೊಂಡಾದ್ಮೇಲೆ ನೀವು ನೀರು ಕೊಡ್ತೀರಾ? ನಾವು ಕಾಫಿ ಗಿಡ ಕಪಾತ್ ಮಾಡ್ತೀವಿ. ಎಡ ನೀರಂದ್ರೆ ಫೆಬ್ರವರಿ ಎಂಡ್ ಮಾರ್ಚ್ ಅಷ್ಟೊತ್ತಿಗೆ ಕೊಡೋದು, ಈಗಲೇ ಕೊಡೋದಿಲ್ಲ. ಗೊತ್ತಾಯ್ತು, ಯಾಕೆಂದ್ರೆ ಈ ಹೂ ಮಳೆ ಸಂದರ್ಭದಲ್ಲೇ ಕೊಡ್ತೀರಾ? ಹಾ, ಸ್ವಲ್ಪ ಮುಂದಕ್ಕೆ ಮಳೆ ನೋಡ್ಕೊಂಡು ಅದೇ ಮಾರ್ಚ್ ಸ್ವೀಕಾರ ಕೊಡ್ತೇವೆ. ಮಾರ್ಚ್ ತಿಂಗಳಲ್ಲಿ? ಮಾರ್ಚ್ ಫಸ್ಟ್ ವೀಕ್, ಫಸ್ಟ್ ವೀಕ್ ಮಾರ್ಚ್ ಮೊದಲನೇ ವಾರದಲ್ಲೇ ಕೊಡ್ತೀರಾ? ಮೊದಲನೇ ವಾರ ಕೊಡ್ತೇವೆ. ಅಂದ್ರೆ ಅದು ಕಾಫಿ ಹೂ ಅರಳೋದಕ್ಕೂ ಅನುಕೂಲ ಆಗತ್ತಲ್ವಾ? ಹೌದೌದು, ಅದೇ ಆಗತ್ತೆ, ಸ್ವಲ್ಪ ಹೂವೆಲ್ಲ ಮೂವಾಗಿರ್ತದೆ, ಹಾಗೆ ಅನುಕೂಲ ಆಗ್ತದೆ. ಆಮೇಲೆ ಬ್ಯಾಕಪ್ ಕೂಡ ಮಾಡ್ಬೇಕಾಗತ್ತೆ. ಬ್ಯಾಕಪ್ ಇಪ್ಪತ್ತು ದಿನ ಬಿಟ್ಕೊಂಡು ಮಾಡಲಿಲ್ಲ ಅಂದ್ರೆ ಇಪ್ಪತ್ತು ದಿವಸ ಬಿಟ್ಕೊಂಡು ಮಾಡ್ಬೇಕು. ಅಂದ್ರೆ ಕೆರೆಯಲ್ಲಿ ನೀರಿದ್ರೆ ಕೊಡಬಹುದು? ನಮಗೆ ಇರೋರು ಕೊಡ್ತಾರೆ, ನಮಗೆ ಕೆರೆ ಇದೆ, ನೀರಿದೆ. ಮಳೆ ಮಳೆ ಬಿದ್ದರೆ ಬೇಡ. ಏನದು ಸ್ಪ್ರಿಂಕ್ಲರ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಡೀಸೆಲ್ ಮೋಟರ್, ಡೀಸೆಲ್ ಮೋಟರ್ ಇದೆ. ಸ್ಪ್ರಿಂಕ್ಲರ್ ಅಂತ ಹೊಡಿತಾರಲ್ಲ ಮೇಲ್ಗಡೆ ಮಳೆ ಬಂದಂಗ್ ಬರುತ್ತದೆ, ಅದೇ ವಾಟರ್ ಗನ್ ಅಂತಾನು ಹೇಳ್ತಾರೆ. ರೈನ್ ಗನ್ ಬಳಸ್ತೀರಾ? ರೈನ್ ಗನ್ ಹಿಡ್ಕೊಂಡ್ರೆ ಸುಮಾರು ಎಷ್ಟು ಸುತ್ತ ಅದು ನೀರ್ ಬೀಳುತ್ತೆ? ಅರ್ಧ ಎಕರೆ ಕವರ್ ಆಗುತ್ತೆ. ಒಂದು ಇದಕ್ಕೆ ಒಂದು ಸ್ಥಳದಲ್ಲಿ ಇಟ್ಟರೆ ಅರ್ಧ ಎಕರೆ ಕವರ್ ಆಗುತ್ತೆ. ಒಂದು ಸ್ಥಳದಲ್ಲಿ 4 ಗಂಟೆ ಇಡಬೇಕು, 4 ಗಂಟೆ ಅರ್ಧ ಎಕರೆ ಕವರ್ ಆಗ್ತದೆ. ಓಹೋ, ಹಾಗಾದ್ರೆ ಪರವಾಗಿಲ್ಲ ನಿಮಗೆ. ಪರವಾಗಿಲ್ಲ. ಅಂದ್ರೆ ನಿಮ್ಮ ಇಡೀ ಜಮೀನಿಗೆ ಕೊಡುವಷ್ಟು ನೀರು ನಿಮ್ಮಲ್ಲಿ ಸಂಗ್ರಹಣೆ ಇದೆ, ಹೊಂಡದಲ್ಲಿ ಇದೆ. ಮತ್ತೆ ಒಂದ್ಸರಿ ನೀರ್ ಕೊಟ್ಟ ಮೇಲೆ ಮತ್ತೇನ್ ಮಾಡ್ತೀರಾ? ನೀರ್ ಕೊಟ್ಟ ಮೇಲೆ ಬೇಸಿಗೆ ಏನಿಲ್ಲ, ಸೆಕೆಂಡ್ ವ್ಯಾಕ್ಸಿನ್ ಕೊಟ್ಟ ಮೇಲೆ ಮರಕಫಾತ್ ಮಾಡ್ಬೇಕಾಗತ್ತೆ. ಮರಕಸಿ ಅಂತಾರಲ್ಲ, ಅದ ಮೊದಲು ಕೆಳಗಡೆ ಮಾಡ್ಬೇಕು. ನೀರು ಹೊಡೆಯುವಾಗ ನೀರು ತಡೀತದೆ, ಇದು ಜಟ್ಟಿ ಅಂದ್ರೆ ಹೆಚ್ಚು ಕಮ್ಮಿ ಸುಮಾರು ಎತ್ತರ ಹೋಗ್ತದೆ. ಅಷ್ಟೇ, ಅದಕ್ಕೆ ನಾವು ಸೌರ್ಬೇಕು, ಆ ನೀರು ಹಡಿದಂಗೆ ತಡೆದಂಗೆ ಸೌರ್ಬೇಕು. ಸೌರ್ಬೇಕು. ಎಷ್ಟು ವರ್ಷಕ್ಕೆ ಒಂದ್ಸರಿ ಮರಕಪಾತ್ ಮಾಡ್ಬೇಕಾಗತ್ತೆ? ಮರಕಪಾತ್ ಒಂದು ದೊಡ್ಡ ಕಪಾತ್ 3 ವರ್ಷ, ಆಮೇಲೆ ವರ್ಷ ವರ್ಷ ಚಿಗುರು ತಡಬೇಕು. ಚಿಗುರು ತೆಗಿತಾ ಇರ್ಬೇಕಲ್ಲ, ಚಿಗುರು ತೆಗಿತಾನೆ ಇರ್ಬೇಕು. ಕೆಲ್ಸಗಾರರೆಲ್ಲ ಸಿಗ್ತಾರ ಮರಕಪಾತ್ ಮಾಡೋದಕ್ಕೆ? ಮರಕಪಾತ್ಗೆ ಹೊರಗಂಡ ಬರ್ತಾರೆ ಸರ್, ಹೊರಗಂಡ ಕರ್ಸೋದು. ಅವ್ರಿಗೆ ಗುತ್ತಿಗೆ ರೀತಿಯಲ್ಲಿ ಕೊಡ್ಬೇಕಾಗತ್ತೆ? ಇಲ್ಲ, ಮರ ಕಪಾತ್ ಗುತ್ತಿಗೆನೆ ಗುತ್ತಿಗೆ ರೀತಿ ಅವರು ತಗೊಂಡು ಮಾಡ್ತಾರೆ. ಮನೆಗೆ ಎಷ್ಟಂತ ಗುತ್ತಿಗೆ ಕೊಟ್ಬಿಡುದು, ಬೇಗ ಕೆಲಸ ಮುಗಿಸ್ತಾರೆ ಅವರು. ಮುಗಿಸ್ತಾರೆ. ಈ ಮರಕಪಾತ ಆದ್ಮೇಲೆ ಮತ್ತೆ ಗೊಬ್ಬರ ಏನಾದ್ರು ಕೊಡ್ತೀರಾ? ಗೊಬ್ಬರ ಕೊಡುವಾಗ್ರೆ ಅಂದ್ರೆ ಒಂದ್ 4-5 ಇಂಚ್ ಮಳೆ ಬರಬೇಕು. ಮೇ ಅಂಡಲ್ಲಿ 4-5 ಇಂಚ್ ಮಳೆ ಬಂದ್ರೆ ಮೇ ಅಂಡ್ ಜೂನ್ ಬಸ್ಟಿಗೆಲ್ಲ ಗೊಬ್ಬರ ಕೊಡ್ತೀವಿ. ಅಂದ್ರೆ ಕಳೆ ತೆಗೆದು ಕೊಡ್ಬೇಕಾಗತ್ತ ಗೊಬ್ಬರ? ರೌಂಡ್ ಎಲ್ಲ ಕ್ಲೀನ್ ಮಾಡ್ಬೇಕು, ಫುಲ್ ಸುತ್ತ ಎಲ್ಲ ಒಂದು 3 ಅಡಿ ಆಗಲು ಅಲ್ಲಿ ಕ್ಲೀನ್ ಮಾಡಿ ಗೊಬ್ಬರ ಕೊಡ್ಬೇಕು. ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಸುಣ್ಣ ಏನಾದ್ರು ಕೊಡ್ತೀರಾ? ಸುಣ್ಣ 2 ವರ್ಷ ಬಂದು ಕೊಡ್ತೀವಿ, ಹೋದ ವರ್ಷ ಕೊಟ್ಟಿದೀವಿ. ಕಾಫಿ ಕುದ ಸ್ಪ್ರಿಂಕ್ಲರ್ ಮುಂಚೆ ಕೊಡ್ತೀವಿ. ಸ್ಪ್ರಿಂಕ್ಲರ್ ಕೊಡೋದಕ್ಕಿಂತ ಮುಂಚೆ ಕೊಡ್ಬೇಕು? ಸ್ಪ್ರಿಂಕ್ಲರ್ ಕೊಡೋಕೆ ಮುಂಚೆ ಕೊಡ್ತೀವಿ. ಅಂದ್ರೆ ಮಣ್ಣಲ್ಲಿ ತೇವಾಂಶ ಇರ್ಬೇಕಾಗತ್ತೆ. ತೇವಾಂಶ ಅಷ್ಟು ಇರೋದಿಲ್ಲ, ಅಸಾಧನ ಕೊಡ್ತೀವಿ. ಸ್ಪ್ರಿಂಕ್ಲರ್ ಮಾಡ್ತೀವಲ್ಲ ಒಂದ್ ಸ್ವಲ್ಪ ದಿವಸಕ್ಕೆ, ಅದು ಆ ಟೈಮ್ ನೋಡ್ಕೊಂಡು ಕೊಡ್ತೀವಿ. ಅಂದ್ರೆ ಸುಣ್ಣ ಕೊಟ್ಟ ತಕ್ಷಣ ಗೊಬ್ಬರ ಕೊಡಬಾರ್ದು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ತೇವಾಂಶ ಇರೋದಿಲ್ಲ ಭೂಮಿಲಿ, ಕೊಟ್ಟರು ಪ್ರಯೋಜನ ಆಗಲ್ಲ. ಇಲ್ಲ, ಭೂಮಿಲಿ ಒಂದು 5-6 ಇಂಚ್ ಮಳೆ ಬಂದು ತೇವಾಂಶ ಇದ್ರೆ ಗೊಬ್ಬರ ಕೊಡಿದ್ರೆ ಒಳ್ಳೇದು. ಅಂದ್ರೆ ಮೇ ತಿಂಗಳು ಕೊನೆಗೆ ಕೊಟ್ಟರೆ ಒಳ್ಳೇದು ಅಂತೀರಾ? ಮೇ ತಿಂಗಳು ಮಳೆ ಆದ್ರೆ ಮಾತ್ರ, ಒಂದು 5 ಇಂಚ್ ಮಳೆ ಆಗ್ಬೇಕು. ಮಳೆ ಆದ್ಮೇಲೆ ಕೊಡ್ತೀರಾ? ಇಲ್ಲಾಂದ್ರೆ ಪ್ರಯೋಜನ ಇಲ್ಲ. ಮೇ ಚೆಂಡು ಜೂನ್ ಫಸ್ಟ್ ಮಳೆ 5 ಇಂಚ್ ಮಳೆ ಆದ್ರೆ ಕೊಡ್ಬೇಕತ್ತೆ, ಅಲ್ಲದ್ರೆ ಕೊಟ್ಟರೆ ಪ್ರಯೋಜನ ಇಲ್ಲ. ಏನೇನು ಗೊಬ್ಬರ ಕೊಡ್ತೀರಾ? ನಾವು ಮೋಸ್ಟ್ಲಿ DAP ಯೂರಿಯಾ ಪೊಟಾಷ್ ಅಷ್ಟು ಕೊಡ್ತೀವಿ. ಸೆಕೆಂಡ್ ರಾಕ್ ಯೂರಿಯಾ ಪೊಟಾಷ್. ರಾಕ್ ಫಾಸ್ಫೇಟ್ ಕೊಡ್ತೀರಲ್ವಾ? ಸೆಕೆಂಡ್ ಟ್ರಿಪ್ ಯಾವಾಗ ಕೊಡ್ತೀರಾ? ಸೆಕೆಂಡ್ ಟ್ರಿಪ್ ಮಳೆ ನೋಡ್ಕೊಂಡು ಸೆಪ್ಟೆಂಬರ್ ಅಲ್ಲಿ ಕೊಡ್ತೀರಾ? 2 ಸರಿ ಕೊಡ್ತೀರಾ ವರ್ಷಕ್ಕೆ? ಎರಡ್ ಸತಿ. ಕೆಲವರು ಮಧ್ಯದಲ್ಲೂ ಕೊಡ್ತಾರೆ, ನೀವು ಮಧ್ಯದಲ್ಲಿ ಕೊಡೋದಿಲ್ಲ? ಇಲ್ಲ ಇಲ್ಲ, ನಾವು ಸ್ಪ್ರಿಂಕಲ್ ಮಾಡುವಾಗ ಯೂರಿಯಾ ಕೊಡ್ತೀವಿ. ಯೂರಿಯಾ ಕೊಡ್ತೀರಾ? ಸ್ಪ್ರಿಂಕಲ್ ಮಾಡುವಾಗ ಆಗ ಒಂದೊಂದು ಎಕರೆ 2 ದಿನ ಯೂರಿಯಾ ಕೊಡ್ತೀವಿ. ಅಂದ್ರೆ ಈಗ ಕೊಯ್ಲು ಆದ್ಮೇಲೆ ಗಿಡ ಕಪಾತ್ ಮಾಡ್ತಿರಲ್ಲ, ಮತ್ತೆ ಚಿಗುರು ಬಿಡಿಸೋದು ನೆತ್ತಿ ಬಿಡಿಸೋದು ಇದೆಲ್ಲ ಯಾವಾಗ ಮಾಡ್ತೀರಾ? ಕಮ ಚಿಗುರು 2-3 ತಿಂಗಳು ತೆಗಿತಾ ಇರ್ಬೇಕು. ನೆತ್ತಿ ಬಿಡಿಸೋದು ಅದೇ ಜಾಸ್ತಿ ಸೆಪ್ಟೆಂಬರ್ ಅಕ್ಟೋಬರ್ ನೆತ್ತಿ ಬಿಡಿಸ್ಬೇಕು. ಈ ಗಿಡ ಕಪಾತು ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ? ಹೊಸ ಚಿಗುರು ಬರ್ಬೇಕು. ಹೊಸ ಚಿಗುರು ಬರಲಿಕ್ಕೆ ಈಗ ಈ ವರ್ಷ ಹಿಡಿದ ರೆಂಬೆಯಲ್ಲಿ ಕಾಫಿ ಹಿಡಿದಿರೋದಿಲ್ಲ, ಅದು ಕತ್ತರಿಸಿ ತೆಗೆದ್ರೆ ಹೊಸ ಚಿಗುರು ಬಂದಾಗ ಅದರಲ್ಲಿ ಒಳ್ಳೆ ಫಸಲು ಬರ್ತದೆ. ಅದರಲ್ಲಿ ಮೊಗ್ಬಿಟ್ಟು 3 ವರ್ಷಕ್ಕೆ ಒಳ್ಳೆ ಫಸಲು ಬರುತ್ತೆ. ಮುಂದ್ವರ್ಷಕ್ಕೆ ಒಳ್ಳೆ ಫಸಲು. ಕಂಬ ಚಿಗುರು ತೆಗೆದ ಕಂಬ ಚಿಗರ ಗೊಬ್ಬರ ಹೇಳ್ಬಿಡ್ತಾರೆ, ಗಿಡ ಇಂಪ್ರೂವ್ ಆಗೋದಿಲ್ಲ. ಅದೇ ಬೆಳೆದ್ ಬಿಡುತ್ತೆ. ಕಂಬ ಚಿಗರ 2 ತಿಂಗಳು ತೆಗೆದಲೇ ಇರಬೇಕು. ಮತ್ತೆ ನೆತ್ತಿನೂ ಬಿಡಿಸ್ಬೇಕಾಗತ್ತೆ. ನೆತ್ತಿ ಮಾಮೂಲಿ ಒಂದ್ಸಲ ಬಿಡಿಸಬೇಕು. ಅಕ್ಟೋಬರ್ ತಿಂಗಳಲ್ಲಿ ಕಾಫಿ ಸ್ವಲ್ಪ ಇದಾಗಿರ್ತದೆ, ಆಗ ಒಂದು ಅರ್ಧ ಆಗ ಬಿಡಿಸ್ಬೇಕಾಗತ್ತೆ. ಅಂದ್ರೆ ಅದು ಒಂದ್ ರೀತಿ ಗಾಳಿ ಬೆಳಕು ಎಲ್ಲ ಆಡೋದಕ್ಕೆ ಅನುಕೂಲ ಆಗುತ್ತೆ. ಗಿಡಕ್ಕೆ ಸೂರ್ಯನ ಬೆಳಕು ಗಾಳಿ ಸಿಗೋದಿಲ್ಲ. ಅದು ಸಿಗ್ಬೇಕು ಅಂದ್ರೆ ನೆತ್ತಿ ಬಿಡಿಸ್ಬೇಕಾಗತ್ತೆ. ಬಿಡಿಸ್ಬೇಕು. ಇವು ಮುಖ್ಯವಾದ ಕ್ರಮಗಳು. ನಾವು ಮಾಡ್ತೀರ ಅಷ್ಟು, ನಾವು ಮಾಡ್ತೀರ ಅಷ್ಟು. ಮತ್ತೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನೀವು ಗಿಡ ಸುತ್ತ ಸ್ವಲ್ಪ ಕಳೆ ತೆಗೆದಿರ್ತೀರಾ? 3 ಅಡಿ ಆಗಲ್ಲ, ಫುಲ್ ತೆಗಿತೀವಿ. ಫುಲ್ ತೆಗೆದಿರ್ತೀರ, ಮತ್ತೆ ಯಾವಾಗ ತೆಗಿತೀರ ಕಳೆ? ಆಮೇಲೆ ಗೊಬ್ಬರ ಹಾಕಿ ಆದ್ಮೇಲೆ ಫುಲ್ ಕಚಡ ಮಾಡ್ತೀವಿ, ತೋಟ ಫುಲ್ ಕಚಡ ಫುಲ್. ಓಹೋ, ಎಲ್ಲ ತೆಗೆದು ಬಿಡ್ತೀರ? ಎಲ್ಲ ಫುಲ್ ಕಚಡ ಮಾಡ್ತೀವಿ. ಅದೇನು ಅಲ್ಲಿಂದ ಸೆಕೆಂಡ್ ಸೆಪ್ಟೆಂಬರ್ಗೆ ಗೊಬ್ಬರ ಕೊಡ್ತೀವಿ, ಸ್ವಲ್ಪ ಕಚಡ ಬಂದಿರ್ತದೆ, ಆಮೇಲೆ ರೌಂಡಿಂಗ್ ಮಾಡಿ ಸ್ವಲ್ಪ ಗೊಬ್ಬರ ಕೊಡ್ತೀವಿ ರೌಂಡಿಂಗ್ ಮಾಡಿ. ಮತ್ತೆ ಗಿಡದ ಬುಡದ ಸುತ್ತ ತೆಗಿತೀರಿ? ತೆಗೆದುಬಿಟ್ಟು ಗೊಬ್ಬರ ಕೊಡ್ತೀರ? ಗೊಬ್ಬರ ಕೊಡ್ತೀವಿ. ಮತ್ತೆ ಕೊಯ್ಲಿಗಿಂತ ಮುಂಚೆ ಸ್ವಲ್ಪ ತೆಗಿಬೇಕಾಗತ್ತೆ ಕಳೆನ. ಫುಲ್ ಎರ್ತೆ ಮಾಡಬೇಕು, ಒಂದು ಕಾಲ ಇರಬಾರ್ದು. ಅದನ್ನ ಎರ್ತೆ ಮಾಡಬೇಕಾಗತ್ತೆ. ಕಾಫಿ ಕುಯ್ಯಕ್ಕೆ ತಾಟು ಹಾಸ್ಬೇಕಲ್ಲ ತೋಟಕ್ಕೆ. ಗಿಡಗಳಿದ್ರೆ ಆಗೋದಿಲ್ಲ, ಕಚಡ ಇದ್ರೆ ಆಗೋದಿಲ್ಲ. ಅದೇ ಕಾಫಿ ಉದುರ್ತದೆ, ಕಾಫಿ ನಮಗೆ ಸಿಗೋದಿಲ್ಲ. ಮತ್ತೆ ಈ ರೋಗ ಕೀಟ ಇಂಥವೇನಾದ್ರೂ ಬರ್ತಾವ? ಸದ್ಯಕ್ಕೆ ಇಲ್ಲ, ಕಾಣ್ತಾ ಇಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಕಂಡು ಬರ್ಬೋದು. ಇನ್ನೂ ನೋಡಿಲ್ಲ, ನಮ್ಮ ಕಡೆ ಬಂದಿಲ್ಲ ಇನ್ನು. ಸಾಧಾರಣವಾಗಿ ಈಗ ರೆಂಬೆ ಕೊರಕ ಅಂತಾರೆ, ಶಾರ್ಟ್ ವಾಲ್ ಬೋರರ್ ಬೋರರ್ ಅಂತಾರೆ, ಅಂತವ್ ಕೆಲವು ಕಡ್ಡಿ ಒಣತದೆ. ಅದು ಹೇಳ್ತಾರೆ ಯೂರಿಯಾ ಹೆಚ್ಚು ಕೊಟ್ಟರೆ ಕಡ್ಡಿ ಒಣತದೆ ಅಂತ ಹೇಳ್ತಾರೆ. ಮತ್ತೆ ಬೋರರು ಬಂದಿರಬಹುದು, ಬೋರರ್ ಹೊಡೆದಾಗ್ಲೂ ಕೂಡ ಅಲ್ಲಿ ತೂತ ಆಗಿರುತ್ತೆ. ನಿಮ್ಮಲ್ಲಿ ಏನು ಅಂತ ಕಾಟ ಇಲ್ಲ ಅಂತೀರಿ? ಇಲ್ಲ ಸರ್, ಇಲ್ಲ, ಸದ್ಯಕ್ಕೆ ಕಾಣ್ತಾ ಇಲ್ಲ. ಮತ್ತೆ ಬೆರ್ರಿ ಬೋರರ್ ಅಂತಾರೆ ಕೆಲವು ಸಂದರ್ಭದಲ್ಲಿ ಕಾಯಿಗಳು ಬಲಿವಾಗ. ಅದೇ ಹೇಳ್ತಾರೆ ನಮ್ಮಲ್ಲಿ ಈಗ ಇತ್ತಲ್ಲ, ಒಂದು 3ನೇ ವರ್ಷದಲ್ಲಿ ಇತ್ತು. 3 ವರ್ಷದಿಂದ ಹೆಚ್ಚು ಮಳೆಗಾಲ ಆಯ್ತಲ್ಲ, ಅಲ್ಲಿಂದ ಈ ಕಡೆ ಇಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಕೊಳೆ ರೋಗ ಬರುತ್ತೆ. ಈ ವರ್ಷ ಬಂದಿತ್ತು ಸರ್, ವಿಪರೀತ ಕಾಫಿ ಫುಲ್ ಡ್ರಾಪಿಂಗ್ ಎಲ್ಲ ಬಿದ್ದೋಗುತ್ತೆ, ಎಲ್ಲೆಂದು ಕೊಡ್ದೋಗಿತ್ತು. ಅಷ್ಟರ ಮಟ್ಟಿಗೆ ಮಳೆ ಬಂದಿತ್ತಲ್ಲ ಜಾಸ್ತಿ? ಅಷ್ಟು ಮಳೆ ಬಂದಿದೆ. ಏನು ಅಲ್ಲಿ ಔಷಧಿ ಸಿಂಪಡಣೆ ಮಾಡಕ್ ಆಗಲ್ಲ? ಇಲ್ಲ ಸರ್, ಆ ಟೈಮಲ್ಲಿ ಏನು ಮಾಡಕ್ ಆಗಲ್ಲ, ಮಾಡಿದ್ರು ಪ್ರಯೋಜನ ಆಗಲ್ಲ, ಮಳೆ ವಿಪರೀತ ಮತ್ತೆ ಮಳೆ ಬರ್ತಲೇ ಇರುತ್ತೆ. ಸರ್ ಈಗ ನಿಮ್ದು ರೋಬಸ್ಟ ಕಾಫಿನೇ ಜಾಸ್ತಿ ಇದೆ. ಸಾಧಾರಣವಾಗಿ ಯಾವಾಗ ಕೊಯ್ಲು ಮಾಡ್ಕೊಳ್ತೀರ? ಅಂದ್ರೆ ಜನವರಿ ಪ್ರಾರಂಭ ಮಾಡ್ತೀರಾ? ಮತ್ತೆ ಫೆಬ್ರವರಿನಲ್ಲೂ ಮುಂದುವರಿಯುತ್ತ ಅದು? ಅಲ್ಲಿಂದ ಮುಗಿಯ ಗಂಟ, ಅದು ಟೈಮ್ ಹೇಳಕ್ಕಾಗಿಲ್ಲ, ಆಳುಗಳು ಸೌಕರ್ಯ ಇದ್ದಂಗೆ. ಎಲ್ಲ ಏನು ಒಣ ಕಾಫಿ ಮಾಡ್ತೀರಾ ಇಲ್ಲ ಚೆರ್ರಿ ಅಂತಾರಲ್ಲ? ಒಣ ಕಾಫಿ ಚೆರ್ರಿನೇ. ಕಣ ಎಲ್ಲ ಇದೆ? ಕಣ ಇದೆ. ಟಾರ್ಪಲ್ ಹಾಸಿ ಮಾಡ್ತೀರಾ? ಸಿಮೆಂಟ್ ಕಣ ಇಲ್ಲ, ತಾಟ್ ಹಾಕ್ತೀವಿ, ದೊಡ್ಡ ದೊಡ್ಡ ತಾಟು, ಟಾರ್ಪಲ್. ಟಾರ್ಪಲ್ಗಳು ಹಾಕಿ ಅದ್ರ ಮೇಲೆ ಟಾರ್ಪಲ್ ಹಾಕಿ ಅದ್ರ ಮೇಲೆ ಹಾಕ್ತೀವಿ. ಬಿಸಿಲು ಚೆನ್ನಾಗಿರುತ್ತೆ ಸ್ವಲ್ಪ ಆ ಸಂದರ್ಭದಲ್ಲಿ ಮಾಡಬಹುದು, ಒಳ್ಳೆ ಬಿಸಿಲು. ರಾತ್ರಿ ಹೊತ್ತಲ್ಲಿ ಮುಚ್ಚಬೇಕಾಗತ್ತೆ, ಯಾಕೆಂದ್ರೆ ಮಂಜು ಬೀಳ್ತಾ ಇರುತ್ತೆ. ಡೈಲಿ ಮುಚ್ಚೋದಿಲ್ಲ, 3 ದಿವಸ ಒಣಗಿಸ್ತೇವೆ ಫುಲ್ಲು. 3 ದಿನ ಕಳೆದು ಗುಡ್ಡೆ ಮಾಡಿ ಮುಚ್ಚುತ್ತೀವಿ, ಅಂದ್ರೆ 1 ದಿವಸ ಹಂಗೆ ಇಡ್ತೀವಿ, ಅಂಡೋದಿಲ್ಲ. ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀರಾ? ಇಲ್ಲ ಸರ್, 4 ವರ್ಷ ಆಯ್ತು ಮಣ್ಣು ಪರೀಕ್ಷೆ ಮಾಡ್ದೇನೆ, ಮಾಡಿಸ್ಬೇಕು, ಮಾಡಿಲ್ಲ. ಅಂದ್ರೆ ಸುಣ್ಣ ಹಾಕೋದಕ್ಕೆ ಮತ್ತೆ ಗೊಬ್ಬರ ಕೊಡೋದಕ್ಕೆ ಅದು ಬೇಕೇ ಬೇಕು. ಮಾಡ್ತಿಲ್ಲ, ಮಾಡಿಸ್ಬೇಕು, ಏನ್ ಮಾಡೋದು, ಟೈಮ್ ಇಲ್ಲ, ಸೌಕರ್ಯ ಇಲ್ಲ. ಮತ್ತೆ ಹೇಗನ್ಸುತ್ತೆ ಮಾಚೆಯವರು ಈ ಕಾಫಿ ಬೆಳೆ ಖರ್ಚು ವೆಚ್ಚ ಹೋಲಿಸಿ? ಜಾಸ್ತಿ ಸರ್, ಹೋದ್ರೆ ಪರವಾಗಿಲ್ಲ, ಚೆನ್ನಾಗಿ ಬೆಲೆ ಇದೆ. ಅಂದ್ರೆ ಬೆಲೆ ಇರೋದೆಲ್ಲ ಪರವಾಗಿಲ್ಲ, ಅಲ್ಲದ್ರೆ ಲಾಸೆ. ಬೆಲೆ ಸ್ವಲ್ಪ ರೋಬಸ್ಟ್ ಆಗಿ ಚೆನ್ನಾಗಿ ಒಳ್ಳೆ ಬೆಲೆ ಇದೆ. ಹೋದ ವರ್ಷದಿಂದ ಬೆಲೆ ಇರೋದ್ರಿಂದ ಜನರಿಗೆ ಸ್ವಲ್ಪ ಅನುಕೂಲ ಆಗಿದೆ, ಪರವಾಗಿಲ್ಲ ಅಂತ ಅನ್ಸ್ಬೋದು. ಅರೇಬಿಕಾನ ಮುಂಚಿತವಾಗಿ ಕೊಯ್ಲು ಮಾಡ್ಕೊಳ್ತೀರ? ಅರೇಬಿಕಾ ಒಂದು ಮಟ ಆಗಿದೆ, ಸ್ವಲ್ಪನೇ, ಒಂದು 100 ಕೆಜಿ ಆಗಿದೆ ಅಷ್ಟೇ. ಅದೇನು ಮನೆ ಬಳಕೆಗೆ ಮಾಡ್ಕೊಳ್ತೀರಾ ಅಥವಾ ಹೇಗೆ? ಇಲ್ಲ, ಕೊಟ್ಬಿಡ್ತೀವಿ ಅಷ್ಟೇ, ಅಲ್ಲಿ ಮಾಡಿ ಮನೆ ಬಳಕೆಗೆ. ಮನೆ ಬಳಕೆಗೆ ಅನ್ನೋ ಅಷ್ಟು ಬೇಕಾಗಲ್ಲ, ಬೇಕಾಗಿಲ್ಲ, ಬೇಕಾಗಿಲ್ಲ. ಅದನ್ನು ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀವಿ. ಅರೇಬಿಕಾ ರೋಬಸ್ಟ್ ಕೊಲ್ಸಿದ್ರೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ ಫಸಲು ಮತ್ತೆ ಬೆಳೆ, ಒಂದು ಖರ್ಚು ವೆಚ್ಚ ನಿರ್ವಹಣೆ ಇದೆಲ್ಲ ಕಷ್ಟ. 1 ವರ್ಷ ಬಂದ್ರೆ ನೆಕ್ಸ್ಟ್ ಇಯರ್ ಏನು ಇರೋದಿಲ್ಲ, ಅಲ್ಲಿ ಕಡಿಮೆ ಇರೋದು. ರೋಬಸ್ಟ ಎವರೇಜ್ ಬರ್ತಾ ಇರ್ತದೆ, ನಾವು ಆರೈಕೆ ಮಾಡಿದ್ರೆ ರೋಬಸ್ಟಕ್ಕೆ ಎವರೇಜ್ ಫಸಲು ಕೊಯ್ಬೋದು. ಅರೇಬಿಕಾದಲ್ಲಿ ಸ್ವಲ್ಪ ಕಷ್ಟ ಅಂತೀರಿ ಬೆಳೆ? ನಮ್ ಕಡೆ ಕಷ್ಟ, ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ, ವಿಪರೀತ. ಈ ವರ್ಷ ಕಾಫಿ ಅರ್ಧಕರ್ಧ ಫಸಲು. ಅಂದ್ರೆ ನಿಮಗೆ ಕಾಫಿ ಬೆಳೆ ಖರ್ಚು ವೆಚ್ಚ ಹೋಲಿಸಿದ್ರೆ ಒಂಥರ ಒಳ್ಳೆ ಆದಾಯ ತಂದ್ಕೊಡುತ್ತೆ? ಈ ವರ್ಷ ಪರವಾಗಿಲ್ಲ, ರೇಟ್ ಇರೋದಿಲ್ಲ. ರೇಟ್ ಇದ್ರೆ ಚೆನ್ನಾಗಿ ಬರುತ್ತೆ, ರೇಟ್ ಇದ್ರೆ ಪರವಾಗಿಲ್ಲ. ಎಕರೆಗೆ 30 ಕಿಲೋ ಮೇಲೆ ಕುಯ್ದ್ರೆ ಪರವಾಗಿಲ್ಲ, ಅದಕ್ಕಿಂತ ಕಡಿಮೆ ಆದ್ರೆ ಕಷ್ಟ. ನಿಮ್ದು ಸರಾಸರಿ ಎಷ್ಟು ಬರ್ತಾ ಇದೆ ಈಗ? 35 ಬರ್ತಾ ಇದೆ. ಅಂದ್ರೆ ಪ್ರತಿ ವರ್ಷನೂ ಅಷ್ಟೇ ಬರ್ತಾ ಇದೆ ನಿಮ್ದು? ಬರ್ತಾ. ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಏನಾದ್ರು ಕೊಡ್ತೀರಾ, ತಿಪ್ಪೆ ಗೊಬ್ಬರ ಅಂತಾರಲ್ಲ? ಇಲ್ಲ ಸರ್, ಕೊಟ್ಟಿಲ್ಲ. ಕೊಡ್ತಾ ಇಲ್ಲ? ಇಲ್ಲ ಇಲ್ಲ, ಕೊಟ್ಟಿಲ್ಲ, ಬರೀ ಇದೇ ಕೊಡ್ತಾ ಇರೋದು ಮನೆಯವರು. ಮತ್ತೆ ಈ ಮಣ್ಣು ಎಲ್ಲ ಕೊಚ್ಕೊಂಡೆ ಹೋಗದಂತೆ ತೊಟ್ಲು ಗುಂಡಿ ಎಲ್ಲ ತೆಗಿತಾರಲ್ಲ? ಚಂಡಿ ತೆಗಿತೀವಿ, ಚಂಡಿ ಒಂದು 5 ವರ್ಷ 6 ವರ್ಷ ಚಂಡಿ ತೆಗಿತೀವಿ, ಅದ್ದ ಚಂಡಿ. ಅಲ್ಲಿ ಸ್ವಲ್ಪ ಎಲ್ಲ ಎಲೆ ಎಲ್ಲ ಬಿದ್ದು ಗೊಬ್ಬರ ಆಗಿರುತ್ತೆ, ನೀರು ಸ್ಟೋರೇಜ್ ಆಗುತ್ತೆ. ತೋಟದ ಕಳೆ ಕಡ್ಡಿ ಕೆಸರ ಕಸರ ಒಂದು ಗೊಬ್ಬರ ಆಗ್ತದೆ, ಅದನ್ನ ಹಾಕ್ತೀರಾ? ಅದನ್ನ ಬಡಿಸಿ ಅದು ಗೊಬ್ಬರ ಆಗ್ತದೆ. ಆ ಗೊಬ್ಬರನ ಬಳಸ್ತೀರಾ? ಸರಿ, ಇವಾಗ ಕಷ್ಟ, ಲೇಬರ್ ಪ್ರಾಬ್ಲಮ್ ಬಹಳ, ಅದೆಲ್ಲ ಮಾಡೋದು ಕಷ್ಟ. ಈಗ ಮಾಡೋದಕ್ಕೆ ಕಷ್ಟ ಅಂತೀರಾ? ಲೇಬರ್ ಪ್ರಾಬ್ಲಮ್ ಭಾರಿ ಆಗ್ಬಿಟ್ಟದ ಅಲ್ಲ. ಈಗ ಇಳಿಜಾರು ಜಮೀನಲ್ಲಿ ಮಹೇಶ್ ಅವರು ಮಣ್ಣೆಲ್ಲ ಕೊಚ್ಚಣೆ ಆಗುತ್ತಲ್ಲ. ಹೌದು, ಅದಕ್ಕೋಸ್ಕರ ಅದನ್ನ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಮಾಡಿದ್ರೆ ಒಳ್ಳೇದು ನಿಜ. ಅದೇ ನಮ್ದೆಲ್ಲ ಆತರ ಇಲ್ಲ. ಲೇಬರ್ ಪ್ರಾಬ್ಲಮ್, ಲೇಬರ್ ಮೇನ್ ಅದು. ಮತ್ತೆ ಕಾಫಿ ಮಂಡಳಿಯಿಂದ ಏನಾದರೂ ಸೌಲಭ್ಯ ಸಿಕ್ಕಿದೆಯಾ ಮಹೇಶ್ ಅವ್ರು ನಿಮಗೆ? ಕಾಫಿ ಮಂಡಳಿಗೆ ಕೆರೆಗೆ ಲೋನ್ ಸಿಕ್ಕಿದೆ. ಕೆರೆ ಲೋನ್? ಸ್ಪ್ರಿಂಕ್ಲರ್ ಸಿಕ್ಕಿದೆ. ಸ್ಪ್ರಿಂಕ್ಲರ್ ಸಿಕ್ಕಿದೆ. ಮತ್ತೆ ಆಗಿಂದಾಗೆ ಮಾಹಿತಿ ಕೊಡ್ತಾ ಇರ್ತಾರೆ ಅವರು? ಅವರು ಕೊಡ್ತಾರೆ, ನೀವೇ ಕೊಡ್ತಾರೆ ರೇಡಿಯೋದಲ್ಲಿ? ರೇಡಿಯೋದಲ್ಲೂ ಬರುತ್ತೆ. ಹೌದೌದು, ರೇಡಿಯೋದಲ್ಲೂ ಬರುತ್ತೆ. ನೀವೇ ಬರ್ತಾ ಇರ್ತೀರಲ್ಲ, ಅದು ಪರವಾಗಿಲ್ಲ. ನಿಮ್ಗೆ ಅನುಕೂಲ ಆಗುತ್ತೆ ರೇಡಿಯೋದಲ್ಲಿ ಬರೋದು? ಆಗುತ್ತೆ, ನಾನು ಬೆಳಿಗ್ಗೆ ಇಷ್ಟು ಹೆಚ್ಚು ಡೈಲಿ ರೇಡಿಯೋ ಕೇಳ್ತೀನಿ. ರೇಡಿಯೋ ಕೇಳ್ತೀರಾ? ಸಾಯಂಕಾಲ 6:30 ರೇಡಿಯೋ ಕೇಳ್ತೀನಿ. ಮತ್ತೆ ಅಡಿಕೆನೂ ಇದು ಗಿಡಗಳಿದಾವೆ? ಅಡಿಕೆ 600 ಗಿಡ ಇದೆ. ಸಣ್ಣದೊಂದು 300 200 ಗಿಡ ಇದೆ. ಅಡಿಕೆ ಯಾವ ತಳಿ ಹಾಕೊಂಡಿದ್ದೀರಾ? ಅಡಿಕೆ ನಾಟಿ. ತೀರ್ಥಹಳ್ಳಿ ಲೋಕಲ್ ಅಂತಾರಲ್ಲ ಅದೇನಾ? ತೀರ್ಥಹಳ್ಳಿ ನಾಟಿ. ತೀರ್ಥಹಳ್ಳಿ ಲೋಕಲ್ ಅಂತಾರೆ ಅದೇನೇ. ಲೋಕಲ್. ಅದಕ್ಕೆ ಗೊಬ್ಬರ ಏನಾದ್ರು ಕೊಡ್ತಾ ಇರ್ತೀರಾ? ಗೊಬ್ಬರ ಮಾಮೂಲಿ ಕಾಫಿ ಕೊಡೋ ಗೊಬ್ಬರ ಆಗ್ಲೇ ಕೊಡ್ತೀವಿ. ಕಾಫಿ ಕೊಡೋ ಗೊಬ್ಬರ ಕೊಡ್ತೀವಿ. ಕಾಫಿ ಕೊಡೋ ಸಂದರ್ಭದಲ್ಲೇ ಕೊಡ್ತೀರಾ? ಅದಕ್ಕೂ ಅದನ್ನೇ ಕೊಡ್ತೀವಿ. ಅಂದ್ರೆ ಈಗ ಭತ್ತದ ಗದ್ದೆನಲ್ಲೇ ಅಡಿಕೆ ಬೆಳ್ಕೊಂಡಿದ್ದೀರಾ ಹೇಗೆ? ಇಲ್ಲ, ತೋಟದಲ್ಲಿ ನಮ್ಮ ಸಪರೇಟ್ ಮಾಡಿದ್ದೀನಿ ತೋಟದಲ್ಲಿ. ಸಪರೇಟೇ ಮಾಡ್ಕೊಂಡಿದ್ರೆ ಅಡಿಕೆ ತೋಟನ ಸಪರೇಟ್ ಇದೆ. ಅದಕ್ಕೇನು ಅಂತ ಕಳೆ ನಿರ್ವಹಣೆ ಇದೆಲ್ಲ ಮಾಡ್ತಾ ಇರ್ಬೇಕಾಗತ್ತ? ಮಾಮೂಲಿ ಕಾಫಿ ಜಾರಿಗೆ ಮಾಡಬೇಕು. ಕಾಫಿ ಕಪ್ಪ ತಂದು ಬಿಟ್ಟು ಅಡಿಕೆ ಏನ್ ಮಾಡಿ ಎಲ್ಲ ಮಾಡಿ ಮಾಡ್ತೀವಿ. ಮತ್ತೆ ಮಳೆಗಾಲದಲ್ಲಿ ಏನೋ ಸಿಂಪರಣೆ ಎಲ್ಲ ಮಾಡ್ಬೇಕು ಅಂತಾರ ಗೊಂಚಲಿಗೆ? ನಾವು ಜೂನ್ ಫಸ್ಟ್ ಅಲ್ಲಿ ಬೋರ್ಡ್ ಹೊಡಿಲೇಬೇಕು, ಅಡಿಕೆ ಕೊಳೆ ರೋಗ ಬರ್ತದೆ. ಯಾವಾಗ ಹೊಡಿತೀರಾ? ಜೂನ್ ಫಸ್ಟ್ ಮಳೆ ನೋಡ್ಕೊಂಡು. ಮಳೆ ನೋಡ್ಕೊಂಡು ಹೊಡಿಲೇಬೇಕು. ಆಮೇಲೆ ಸೆಕೆಂಡ್ ಪುನಃ ಒಂದು ಜುಲೈ 17 ಮೇಲೆ ಮಳೆ ನೋಡ್ಕೊಂಡು ಪುನಃ ಹೊಡಿಬೇಕು. ಎರಡ್ ಸರಿ ಹೊಡಿಬೇಕು. ಎರಡ್ ಸರಿ ಹೊಡಿಲೇಬೇಕು. ಹೊಡಿಲೇಬೇಕು, ಇಲ್ಲ ಅಡಿಕೆ ಒಂದು. ಮತ್ತೆ ಈ ಅಡಿಕೆ ಕಾಯಿಗಳು ಇದೆಲ್ಲ ಬೀಳ್ತಾ ಇರುತ್ತಲ್ಲ ಕೆಲವು ಸಂದರ್ಭದಲ್ಲಿ, ಅದಕ್ಕೇನಾದ್ರೂ ಪೋಷಕಾಂಶ ಏನಾದ್ರು ಕೊಡ್ಬೇಕಾಗತ್ತ? ಅದಕ್ಕೆ ಮಾಮೂಲು ನಾವು ಪೊಟಾಶ್ ಹಾಕ್ತೀವಿ ಅಡಿಕೆಗೆ. ಪೊಟಾಶ್ ಕೊಡ್ಲೇಬೇಕು. ಹೌದು, ಅದು ಫಸಲು ಉದ್ದಕ್ಕೆ ಹೇಳ್ತಾರೆ ಪೊಟಾಶ್ ಕೊಡ್ತೀವಿ. ಪೊಟಾಶು ಮತ್ತೆ ಬೋರಾನ್ ಅಂತಾರೆ ಅದನ್ನು ಕೊಡ್ಬೇಕು ಹೇಳ್ತಾರೆ ಸರ್. ಅದು ಅಡಿಕೆ ಬೀಳ್ತದೆ. ಹೌದು, ಅದಕ್ಕೂ ಕೊಡ್ತಾರೆ. ಹೌದು ಹೌದು, ಅದಕ್ಕೆ ಬೋರಾನ್ ಕೊಡ್ಬೇಕು. ಅಡಿಕೆಗೆ ಮಳೆ ನಿಂತ ಮೇಲೂ ಏನಾದ್ರೂ ಪೋಷಕಾಂಶ ಕೊಡ್ತೀರಾ? ಅದಕ್ಕೆ 2 ಸಲ ಕೊಡ್ತೀವಿ ಗೊಬ್ಬರ ಕಾಫಿ ಕೊಟ್ಟಂಗೆ. ಮೇ ಜೂನ್ ಒಂದ್ಸರಿ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಕೊಡ್ತೀವಿ. ಎರಡ್ ಸರಿ ಕೊಡ್ಲೇಬೇಕು. ಯಾವಾಗ ಕೊಯ್ಲಿ ಬರುತ್ತೆ ಅಡಿಕೆ? ಅಡಿಕೆ ನಾರ್ಮಲ್ ಬರುತ್ತೆ. ಹೆಚ್ಚು ಕಮ್ಮಿ ಅರೇಬಿಕ ಕಾಫಿ ಕೊಯ್ಲಿ ಬಂದಾಗ ಅದು ಬರುತ್ತೆ. ಒಂದೇ ಸಲ ಬರೋದಿಲ್ಲ, ಆಗಿಂದಾಗೆ ಮಾಡ್ತಾ ಇರ್ಬೇಕಾಗತ್ತೆ ಕೊಯ್ಲು. ಮಾಡ್ತಾ ಇರ್ಬೇಕು. ನೀವೇ ಕೊಯ್ಲು ಮಾಡಿ ಮಾರಾಟ ಮಾಡ್ತಿರೋ ಅಥವಾ ಬೇರೆಯವ್ರಿಗೆ ಗೊತ್ತಿಲ್ಲ? ನಾನೇ ಕೊಯ್ಲು ಮಾರಾಟ ಮಾಡೋದು. ಕೊಯ್ಲು ಅದು ಬೆಲೆ ಪರವಾಗಿಲ್ಲ ಅನ್ಸುತ್ತ ಅಡಿಕೆದು? 5,000 ಕ್ವಿಂಟಾಲ್ಗೆ. 5,000 ಸಿಕ್ತು, ಒಳ್ಳೆ ರೇಟ್ ಪರವಾಗಿಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಬೆಲೆ ಸಿಗ್ತಾ ಇದೆ. ಇನ್ನೂ ಒಂದು 300 ಗಿಡಗಳು ಇನ್ನೂ ಸಣ್ಣವು. ಇನ್ನೂ 2-3 ವರ್ಷ ಬೇಕಾಗತ್ತೆ. ಒಟ್ಟಾರೆ ಅಡಿಕೆ ಇರೋದ್ರಿಂದ ನಿಮ್ಗೆ ಅದು ಅನುಕೂಲನೇ. ಒಳ್ಳೆದು. ಕಾಳು ಮೆಣಸಿನ ಎಷ್ಟು ಬಳ್ಳಿ ಇದಾವೆ ನಿಮ್ದು? ಕಾಳು ಮೆಣಸು ಬಳ್ಳಿ ಇಲ್ಲ, ಹೋಗ್ಬಿಡ್ತಲ್ಲ ಫುಲ್ಲು. ಅದೇನು ಮರ ಕಪ್ಸಿದ್ರ ಅದು? ಮರಕ್ಕೆ ಕಿಲೋರು ಕಾಡು ಮರ. ಅದಕ್ಕೂ ಕೂಡ ಕಾಫಿ ಕೊಡುವಾಗಲೇ ಗೊಬ್ಬರ ಕೊಡ್ತೀರಾ? ಮಾಮೂಲಿ ತಾಟಗೆ ಕಾಫಿಗೆ ಏನ್ ಮಾಡಿದ್ವಿ ಎಲ್ಲ ಮೆಣಸು ಅಡಿಕೆ ಎಲ್ಲ ಒಂದೇ ತರ ಮಾಡ್ತೀವಿ. ಎಲ್ಲದಕ್ಕೂ 2 ಸರಿ ಗೊಬ್ಬರ ಕೊಟ್ಟೆ ಕೊಡ್ತೀರಾ? ಕೊಡ್ತೀವಿ ಕೊಡ್ತೀವಿ, ಕಾಫಿ ಕೊಡುವಾಗ ಅದು ಕೊಡ್ತೀವಿ. ಬೇರೆ ಅಂತ ಕ್ರಮಗಳೇನು ಅನುಸರಿಸಲ್ಲ ಕಾಳು ಮೆಣಸಿಗೆ? ಅದಕ್ಕೆ ಸ್ಪ್ರೇ ಏನು ಮಾಡೋದಿಲ್ಲ, ಮಾಡಿಲ್ಲ ಅದ್ರ ಪ್ರಯೋಜನ ಇಲ್ಲ. ಅದೇ ನೀರ್ ನಿಲ್ದಂಗ್ ನೋಡ್ಕೋಬೇಕು ಬುಡದಲ್ಲಿ. ಬುಡದಲ್ಲಿ ನೀರು ನಿಲ್ಲಕಿಲ್ಲ, ಅದರ ಇಲ್ಲ. ಇಳಿಜಾರಿದೆ ಜಮೀನು? ಮಟ್ಟ ಇಲ್ಲ, ಇಳಿಜಾರಿದೆ, ನೀರು ನಿಲ್ಲಕಿಲ್ಲ. ಕಾಳು ಮೆಣಸು ಈ ರೋಗ ಎಲ್ಲ ಬರುತ್ತಲ್ಲ ಹಳದಿಯಾಗಿ ಎಲ್ಲ ಒಣಗೋಗೋದು ಬಳ್ಳಿಗಳು ಇದೆಲ್ಲ ಬರ್ತಾ ಇರುತ್ತಾ? ಬರ್ತಾ ಇರ್ತದೆ, ಬರ್ತಾ ಇರ್ತದೆ. ಕಪ್ಪು ರೋಗ ಬರ್ತದೆ, ಹಳದಿ ರೋಗ ಬರ್ತದೆ. ಕಪ್ಪು ಎಲೆ ಬಂದ್ರೆ ಒಂದು ರಾತ್ರಿ ಎಲ್ಲ ಒಂದು ಬರ್ತದೆ. ಮಳೆಗಾಲದಲ್ಲಿ ಜಾಸ್ತಿ ಕಪ್ಪು ಎಲೆ ಆಗೋದು ಅಲ್ವಾ? ಅದು ಕೊಳೆ ರೋಗ. ಕೊಳೆ ರೋಗ ಬುಡ ಎಲ್ಲ ಕೊಳತದಂಗ ಆಗ್ಬಿಡುತ್ತೆ. ಅದಕ್ಕೆ ಬೋರ್ಡ್ ಹೊಡೆದ್ರೆ ಏನ್ ಮಾಡೋದು ನಿಲ್ಲೋದಿಲ್ಲ, ಹೋಗೋದು ಹೋಗೇ ಇರ್ತದೆ. ಬೋರ್ಡ್ ಮತ್ತೆ ಈ ಕಾಪರ್ ಆಕ್ಸಿ ಕ್ಲೋರೈಡ್ ನ ಬುಡಕ್ ಹಾಕ್ಬೇಕು ಅಂತಾರೆ. ಅದೆಲ್ಲ ಹಾಕ್ತಾರೆ, ಪ್ರಯೋಜನ ಇಲ್ಲ. ಪ್ರಯೋಜನ ಆಗಲ್ಲ, ಪ್ರಯೋಜನ ಇಲ್ಲ. ಒಂದ್ ಸ್ವಲ್ಪ ತಿಂಗಳು ನೋಡ್ಬಿಟ್ಟು ಹೊಸ ಗಿಡ ಇಡೋದೇ ಒಳ್ಳೇದು. ಅರ್ಧ 2-3 ಅಡಿ ಬರ್ತದೆ, ಹೋಗ್ತಾ ಇದ್ದು. ಹಳೆ ತೋಟದಲ್ಲಿ ಹೊಸ ಗಿಡ ಬರೋದೇ ಇಲ್ಲ, ಮೆಣಸು ಕಷ್ಟ. ಬರೋದೇ ಇಲ್ಲ ಅಂತೀರಾ? ಬರೋದೇ ಇಲ್ಲ, ಕಷ್ಟ, ಬಹಳ ಕಷ್ಟ ಬಿಡಬೇಕು. ಅಂದ್ರೆ ಈ ಪನ್ನೀರ್ ತಳಿ ಅಂತಾರಲ್ಲ ಅದೇನಾ ನಿಮ್ದು ಅಥವಾ ಯಾವ್ದು? ಪನ್ನೀರ್ ಸರ್, ಚೆನ್ನಾಗ್ ಬರುತ್ತೆ ಅದು. ಹಳೆ ತಳಿ ಅದು. ಚೆನ್ನಾಗಿ ಬರ್ತಾ ಇದೆ. ಅದು ಚೆನ್ನಾಗಿ ಬರ್ತಾ ಇದೆ. ಹೋದ ವರ್ಷ ಈ ವರ್ಷ ಗಿಡ ಹೋಗಿಲ್ಲ, ಫಸಲಿಲ್ಲ. ಫಸಲಿಲ್ಲ. ಮತ್ತೆ ಹಳದಿ ಎಲೆ ಆಗುತ್ತೆ ಅಂತ ಹೇಳಿದ್ರಿ, ಯಾವಾಗ ಅದು? ಮೆಣಸು ಬಿಡಿಸೋ ಟೈಮಿಗೆ ನವೆಂಬರ್ ಆಗ್ತದೆ. ಸರಿ, ಮಳೆ ನಿಂತ ಮೇಲೆ? ಮಳೆ ನಿಂತ ಮೇಲೆ ಅದು ಫಸಲು ಕೊಯ್ಬಹುದು. ಬಳ್ಳಿ ಹೋಗ್ತದೆ, ಬಳ್ಳಿ ಹೋಗ್ಬಿಡುತ್ತೆ, ಫಸಲು ಕೊಯ್ಬಹುದು, ಬಳ್ಳಿ ಹೋಗ್ತದೆ. ಅದೇ ಅದು ಹೂ ಬರೋದು ಯಾವಾಗ ಸಾಧಾರಣವಾಗಿ ಕಾಳುಮೆಣಸು? ಹೂ ಬರೋದ್ರೆ ನವೆಂಬರ್ ಬರ್ತದೆ. ಓ, ಅವಾಗ ಆಮೇಲೆ ಅದು ಬಲಿತಾ ಹೋಗುತ್ತೆ ಕಾಳುಗಳು. ಅವಾಗ ಮಳೆ ಸಿಕ್ಕಿದ್ರೆ ಹೂ ಕಚ್ಚಿದೆ. ಓಹೋ, ಸ್ವಲ್ಪ ಮಳೆ ಬೇಕು. ಮಳೆ ಬೇಕಾಗ ಹೂ ಬಿದ್ದಾಗ ಮಳೆ ಬೀಳ್ತಾ ಇರಬೇಕು ಮೇಲಿಂದ. ಅಲ್ಲಿಂದ ಒಂದು 6 ತಿಂಗಳು ಬೇಕಾ ಬಲಿಯೋದಕ್ಕೆ ಕಾಳುಗಳು? ಯಾವಾಗ ಮಾರ್ಚ್ ತಿಂಗಳಿಗೆ ಕೊಯ್ಲು ಮಾಡ್ತೀರಾ? ಇಲ್ಲ, ಈಗ ಸೆಪ್ಟೆಂಬರ್ ಮಾರ್ಚ್ ಮಾರ್ಚ್ ಕಾಫಿ ಆದಂಗೆ ಕೊಯ್ಬೋದು. ರೋಬೋಸ್ಟಾ ಎಲ್ಲ ಕೊಯ್ದ ಮೇಲೆ ಅದನ್ನ ಎಲ್ಲ ಗೊಂಚಲು ಗೊಂಚಲೇ ಕಿತ್ಕೊಂಡ್ಬಿಡ್ತೀರಾ? ಗೊಂಚಲು ಗೊಂಚಲು. ಮತ್ತೆ ಅದನ್ನ ಎಲ್ಲ ಕಾಳನ್ನ ಬೇರ್ಪಡಿಸಿ ಒಣಗಿಸೋದು. ಮಿಷಿನ್ ಇದೆ, ಕಾಳು ಬಿಡಿಸಿ ಮಿಷಿನ್ ಇದೆ. ಅದು ಟಾರ್ಪಲ್ ಮೇಲೆ ಒಣಗಿಸ್ಕೊಳ್ತೀರಾ? ಟಾರ್ಪಲ್ ಅದು ಬೇಗ ಮೂರು ದಿವಸ ಒಣಗುತ್ತೆ. ಮೂರು ದಿನ ಸಾಕಾಗತ್ತಾ? ಮೂರು ದಿನ ಒಣಗ್ಬಿಡ್ತ. ಬೆಲೆ ಪರವಾಗಿಲ್ಲ ಅನ್ಸುತ್ತ ಕಾಳುಮೆಣಸು? ಇದೆ ಪರವಾಗಿಲ್ಲ. ಅಂದ್ರೆ 600 ಇದೆ. ಆದ್ರೆ ಬೆಳೆ ಇಲ್ಲ ಅಂತೀರಿ? ಫಸಲಿಲ್ಲ. ಯಾಕಂದ್ರೆ ಮಳೆ ಜಾಸ್ತಿ ಆಯ್ತು ಸದ್ರಿ. ಮಳೆ ಜಾಸ್ತಿ ಆಯ್ತು. ಮಳೆ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಬೆಳೆ ಕಡಿಮೆ. ಮೆಣಸು ಇಲ್ಲ, ಕಾಫಿನ ಅಷ್ಟೇ. ಕಾಫಿನ ಅರ್ಧಕ್ಕರ್ಧ. ಕಾಫಿನ ಕಡಿಮೆ. ಆದ್ರೂ ಈ ಮೂರು ಬೆಳೆಗಳು ಇರೋದ್ರಿಂದ ನಿಮ್ಗೆ ಒಂದ್ ರೀತಿ ಅನುಕೂಲ, ಒಂದಲ್ಲ ಒಂದ್ ಇದ್ದೇ ಇರುತ್ತೆ. ಅದೇ ಅಡಿಕೆ ಒಂದ್ಸಲ ಬರ್ತದೆ ಒಂದ್ ಟೈಮಿಗೆ, ಆಗ ಪ್ರಯೋಜನ ಆಯ್ತದೆ. ಆತರ ಒಂದೊಂದು ಆ ಕಡೆ ಕಡೆಗೆ ಮಾಡ್ಕೊಂಡು ಹೋಗ್ತಾ ಇರೋದು. ಮತ್ತೆ ಸಣ್ಣ ಬೆಳೆಗಳು ಇದಾವೆ, ಬಾಳೆ ತೆಂಗು ಸಪೋರ್ಟ್ ಇದೆ ಅಲ್ಲ? ಬಾಳೆ ಕತ್ತಿಗೆ ತೆಂಗಿದೆ. ತೆಂಗು 12-13 ಮರ ಇದೆ. ಕತ್ತಿಗೆ ತೆಂಗಿನ ಹಣ್ಣು ಆಗ್ತದೆ. ಸಪೋಟ ಖರ್ಚಿಗೆ ಸರ್? ಖರ್ಚಿಗೆ ಬರುತ್ತೆ. ಮನೆಗೂ ಬಳಸ್ಕೊಬಹುದು, ಸ್ವಲ್ಪ ಮಾರಾಟ ಮಾಡಬಹುದು. ಇಲ್ಲ ಸರ್, ಬಾವಲಿ ಕಟ. ಬಾವಲಿಗಳು ಅರ್ಧ ನಮಗೆ ಅರ್ಧ ಬಾವಲಿಗೆ. ಓ, ಹಂಗೈದೆ. ಸರಿ, ಏನು ಮಾಡ್ಲಿಕ್ಕೆ ಆಗಲ್ಲ. ಅವುಗಳ ಪಾಲ್ ತಗೊಳ್ತಾರೆ. ಅವ್ರೆ ಮರದ ಮೇಲೆ ಲೈಟ್ ಹಾಕಿಬಿಟ್ರು, ಬಂದು ಕಚ್ಕೊಂಡು ಹೋಯ್ತ. ಹೌದೇನೋದಿಲ್ಲ, ಒಂದೇ ಕಚ್ಚೆ ಕಚ್ಚೋದು, ಅದು ಕೆಳಗೆ ಬಿದ್ದಿರ್ತದೆ. ನಿಮ್ಮ ಕೃಷಿಯಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ನಿಮ್ಗೆ ಮಹೇಶ್? ನಮ್ ಮಿಸಸ್. ಲೇಬರ್ ಕೆಲಸಗಾರರು ಇರ್ತಾರೆ. ಲೇಬರ್. ನೀವಂತೂ ತೋಟದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇರ್ತೀರಿ? ಹೇಗನ್ಸುತ್ತೆ ಖರ್ಚು ವೆಚ್ಚ ಕೊಲ್ಸಿದ್ರೆ ಕೃಷಿ? ರೇಟ್ ಇರೋದ್ರಿಂದ ಪರವಾಗಿಲ್ಲ. ರೇಟ್ ಇದ್ದಾಗ ಚೆನ್ನಾಗಿರುತ್ತೆ. ಈ ರೇಟ್ ಇದ್ರೆ ಪರವಾಗಿಲ್ಲ, ಕೃಷಿ ಚೆನ್ನಾಗಿ ಮಾಡಬಹುದು, ಜನರು ಸ್ವಲ್ಪ ಸುಖನಿದ್ದರೆ ಮಾಡಬಹುದು. ಈ ರೇಟ್ ಇದ್ರೆ ಲಾಭನೂ ಬರುತ್ತೆ ಸ್ವಲ್ಪ. ಲಾಭ ಇದೆ, ಈಗ ಲಾಭ ಇದೆ. ಆದ್ರೆ ಒಳ್ಳೆ ತೃಪ್ತಿ ಕೊಡುತ್ತಲ್ವಾ ಕೃಷಿ? ಹೌದು ಸರ್, ಮನಸ್ಸಿಗೆ ನೆಮ್ಮದಿ. ಮನಸ್ಸಿಗೆ ನೆಮ್ಮದಿ. ಆಳು ಲೇಬರ್ ಇದ್ರೆ ಕೃಷಿ ಬಿಟ್ಟು ಬೇರೆ ಬೇಕಿಲ್ಲ. ವರ್ಕರ್ಸ್ ಕೆಲಸಗಾರರಿದ್ರೆ ಪರವಾಗಿಲ್ಲ. ಪರವಾಗಿಲ್ಲ. ಆತ್ಮೀಯ ಕೇಳಿದ್ರೆ ತಮಗೆ ಚೇಂದಿರ ಮಹೇಶ್ ಮಾಚಯ್ಯ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9481743102. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9481743102. ತುಂಬ ಸಂತೋಷ ಮಹೇಶ್ ಮಾಚಯ್ಯ ಅವರೇ, ತಾವಿದ್ದವರೆಗೂ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಜಾನುವಾರುಗಳನ್ನು ಕಾಡುವ ಕಾಲುಬಾಯಿ ಜ್ವರದ ಬಗ್ಗೆ ಮಾಹಿತಿಗಳನ್ನು. ಜಾನುವಾರುಗಳಲ್ಲಿ ವೈರಸ್ನಿಂದ ಬರುವಂತಹ ರೋಗಗಳಲ್ಲಿ ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ರೋಗ ಬಹಳ ಮುಖ್ಯವಾದಂಥದ್ದು. ಮುಖ್ಯವಾಗಿ ಎಮ್ಮೆ, ಹಂದಿ, ಕುರಿ ಮತ್ತು ಮೇಕೆಗಳಲ್ಲಿ ಇದು ಕಂಡುಬರುತ್ತೆ. ವರ್ಷದಲ್ಲಿ ಯಾವಾಗ ಬೇಕಾದರೂ ಕೂಡ ಈ ಕಾಲುಬಾಯಿ ಜ್ವರ ರೋಗ ಬರಬಹುದು. ಆದರೆ ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ನಲ್ಲಿ ಇದು ಹೆಚ್ಚಾಗಿ ಬರುತ್ತೆ. ವೈರಸ್ಗಳು ಇರುವಂಥ ನೀರು ಮತ್ತು ಆಹಾರವನ್ನು ಸೇವನೆ ಮಾಡೋದ್ರಿಂದ, ಹಾಗೆಯೇ ಉಸಿರಾಟದ ಮೂಲಕ ಈ ಕಾಯಿಲೆ ಬರುತ್ತೆ. ಒಂದ್ಸಾರಿ ಬಂದರೆ 100% ದನಗಳಿಗೆ ಇದು ಹರಡುತ್ತೆ. ಮಿಶ್ರತಳಿ ಹಸುಗಳಿಗೆ ಈ ರೋಗದಿಂದ ಹೆಚ್ಚು ನಷ್ಟ ಉಂಟಾಗುತ್ತೆ. ಇನ್ನು ಈ ಕಾಲುಬಾಯಿ ರೋಗದ ಮುಖ್ಯ ಲಕ್ಷಣಗಳಿಗೆ ಬಂದರೆ ವಿಪರೀತವಾದಂಥ ಜ್ವರವನ್ನು ಕಾಣ್ಬೋದು. 104 ಡಿಗ್ರಿ ಫ್ಯಾರನ್ಹೀಟ್ನಿಂದ 107 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ದೇಹದ ಉಷ್ಣಾಂಶ ಇರುತ್ತೆ. ಆಹಾರ ತಿನ್ನೋದಕ್ಕಾಗೋದಿಲ್ಲ, ನೀರನ್ನು ಕುಡಿಯೋದಕ್ಕಾಗಲ್ಲ, ಬಾಯಿನಲ್ಲಿ ಮತ್ತು ನಾಲ್ಗೆನಲ್ಲಿ ಮೊದಲು ಗುಳ್ಳೆಗಳು ಕಾಣಿಸ್ಕೊಳ್ತವೆ, ಆನಂತರ ಅವು ಒಡೆದು ಹುಣ್ಣುಗಳಾಗ್ತವೆ. ಬಾಯಿಂದ ಒಂದೇ ಸಮನಾಗಿ ಜೊಲ್ಲು ಸೋರ್ತಾ ಇರುತ್ತೆ. ಕಾಲ್ನಲ್ಲಿ ಈ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ಆನಂತರ ನೊಣಗಳು ಕುಳಿತುಕೊಂಡು ಹುಳುಗಳು ಸೇರಿಕೊಂಡು ಕೀವು ಕೂಡ ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟ್ಕೊಂಡು ನಡೀತವೆ ಅಥವಾ ಮಲಕೊಂಡಿರುತ್ತವೆ. ಮೊಲೆ ಮತ್ತು ಮೊಲೆಯ ತೊಟ್ಟುಗಳಲ್ಲಿ ಹುಣ್ಣುಗಳಾಗಿ ಕೆಚ್ಚಲುಬಾವು ಕೂಡ ಬರೋ ಸಾಧ್ಯತೆ ಇರುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗುತ್ತೆ. ಈ ಕಾಲುಬಾಯಿ ಜ್ವರದಿಂದ ನರಳಿದಂಥ ದನಗಳು 1-2 ವಾರದಲ್ಲಿ ಗುಣಮುಖ ಆಗ್ತವೆ. ಆದರೆ ಮುಂದೆ ಈ ಕಾಲುಬಾಯಿ ರೋಗದ ದುಷ್ಪರಿಣಾಮದಿಂದ ಇವು ನರಳುತ್ತವೆ. ಅಂದರೆ ಸಾಕಷ್ಟು ಉಸಿರಾಟದ ಒಂದು ವೇಗವನ್ನು ನಾವು ಕಾಣಬಹುದು. ಇದರಿಂದ ಸರಿಯಾಗಿ ಮೇವು ತಿನ್ನೋದಕ್ಕೆ ಆಗೋದಿಲ್ಲ. ಹಾಲಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ. ಗೊರಸುಗಳು ಕಿತ್ಕೊಂಡು ಬರುತ್ತವೆ. ಕೂರ್ಲು ಬಿರುಸಾಗಿ ಹೊರಟಾಗಿರುತ್ತವೆ. ಈ ಹಸುಗಳು ಸರಿಯಾಗಿ ಬೆಲೆಗೂ ಕೂಡ ಬರೋದಿಲ್ಲ. ಬಂದರೂ ಕೂಡ ಗರ್ಭ ಕಟ್ಟೋದಿಲ್ಲ. ಇದರಿಂದಾಗಿ ರೈತರಿಗೆ ತುಂಬಲಾರದಂಥ ಆರ್ಥಿಕ ನಷ್ಟ ಉಂಟಾಗುತ್ತೆ. ನಮ್ಮ ರೈತರು ಈ ಲಕ್ಷಣಗಳನ್ನು ಗೂಬೆ ರೋಗ ಅಂತ ಕೂಡ ಕರೀತಾರೆ. ಈ ಕಾಲುಬಾಯಿ ಜ್ವರದ ಮುಖ್ಯವಾದ ಹತೋಟಿ ಕ್ರಮಗಳಿಗೆ ಬಂದರೆ ಚುಚ್ಚುಮದ್ದು ಅಥವಾ ಲಸಿಕೆಯನ್ನು 2 ಸಾರಿ ಹಾಕಿಸ್ಬೇಕಾಗತ್ತೆ. ಡಿಸೆಂಬರ್ನಲ್ಲಿ 1 ಸಾರಿ, ಜೂನ್ನಲ್ಲಿ 1 ಸಾರಿ. ಈ ರೀತಿಯಾಗಿ 2 ಸಾರಿ ಈ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕ್ಸೋದ್ರಿಂದ ನಮ್ಮ ಜಾನುವಾರುಗಳಿಗೆ ಈ ಕಾಲುಬಾಯಿ ರೋಗದಿಂದ ರಕ್ಷಣೆಯನ್ನು ಕೊಡಬಹುದು. ಇನ್ನು ಈ ರೋಗದಿಂದ ನರಳುವಂಥ ದನಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಔಷಧೋಪಚಾರವನ್ನು ಮಾಡಿಸ್ಬೇಕು. ದನಗಳನ್ನು ಮತ್ತು ದನಗಳ ಕೊಟ್ಟಿಗೆಯನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು. ರೋಗ ಪೀಡಿತ ಪ್ರದೇಶದಲ್ಲಿ ಈ ದನಗಳ ಮಾರಾಟವನ್ನು ನಿಷೇಧಿಸಬೇಕು. ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ರೋಗ ಎಲ್ಲ ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ವೈರಸ್ನಿಂದ ಬರುವಂಥ ರೋಗ. ಇದು ನರಮಂಡಲವನ್ನು ನಾಶ ಮಾಡೋದ್ರಿಂದ ಈ ಲಕ್ಷಣ ತೋರಿಸಿದ ನಂತರ ಚಿಕಿತ್ಸೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ರೇಬಿಸ್ ರೋಗ ಕಾಡು ಪ್ರಾಣಿಗಳಾದಂಥ ನರಿ, ತೋಳ ಮತ್ತು ಬಾವಲಿಗಳು ಕಡಿಯೋದ್ರಿಂದ ನಾಯಿಗಳಿಗೆ ಬರುತ್ತೆ. ಆನಂತರ ಈ ಹುಚ್ಚುನಾಯಿಗಳು ಬೇರೆ ಎಲ್ಲ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಕಡಿಯೋದ್ರಿಂದ ಹರಡುತ್ತೆ. ಈ ವೈರಸ್ಗಳು ಜೊಲ್ಲಿನಲ್ಲಿರ್ತವೆ. ಜೊಲ್ಲಿನ ಸೋಂಕಿನಿಂದ ಈ ರೇಬಿಸ್ ರೋಗ ಹರಡುತ್ತೆ. ಹುಚ್ಚುನಾಯಿ ಕಡಿದ 2 ವಾರದಿಂದ ಹಿಡಿದು ಕೆಲವು ತಿಂಗಳುಗಳಲ್ಲಿ ಈ ರೇಬಿಸ್ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಕೆಲವು ಸಲ 1 ವರ್ಷದ ಮೇಲೂ ಕೂಡ ಲಕ್ಷಣಗಳು ಕಂಡುಬಂದ ವರದಿಗಳಿದ್ದಾವೆ. ಬಾಯಿನಲ್ಲಿ ಒಂದೇ ಸಮನಾಗಿ ಜೊಲ್ಲು ಸುರಿತಾ ಇರುತ್ತೆ. ಹಸುಗಳು ಒಂದೇ ಸಮನೆ ಕೂಗ್ತಾ ಇರ್ತವೆ. ಬೇರೆ ಪ್ರಾಣಿಗಳಿಗೆ ಹಾಯ್ತವೆ. ನಾಯಿಗಳು ಬೇರೆ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ವಿನಾಕಾರಣ ಅಟ್ಟಿಸ್ಕೊಂಡು ಹೋಗ್ತವೆ ಮತ್ತು ಕಡಿತವೆ. ದಾರಿನಲ್ಲಿ ಏನಾದರೂ ಸಿಕ್ಕಿದರೆ ಅದನ್ನು ಕಡಿತವೆ. ದುರ್ಗಣ್ಣು ಬಿಟ್ಕೊಂಡು ನೋಡ್ತಾ ಇರ್ತವೆ. ಕಟ್ಟಾಕಿದರೆ ಅದನ್ನು ಕಿತ್ಕೊಂಡು ಬರ್ತವೆ. ನೀರನ್ನು ಕಂಡ್ರೆ ಅವು ಭಯ ಬೀಳಬಹುದು. ಇದಾದ 2-3 ದಿವಸದ ನಂತರ ಒಂದೇ ಸಮನೆ ಕುಳಿತುಕೊಂಡಿರ್ತವೆ. ಸಪ್ಪಗಿರ್ತವೆ. ಆಹಾರ ತಿನ್ನೋದಿಲ್ಲ. ನೀರನ್ನು ಕುಡಿಯೋದಿಲ್ಲ. ಏಳ್ಸೋದಕ್ಕೆ ಪ್ರಯತ್ನ ಮಾಡಿದರೆ ಏಳೋದಿಲ್ಲ. ರೋಗದ ಲಕ್ಷಣಗಳು ಕಂಡ 10 ದಿವಸಗಳ ಒಳಗೆ ಸಾಯ್ತವೆ. ಸಣ್ಣ ವಯಸ್ಸಿನ ನಾಯಿಮರಿಗಳು ತೀವ್ರ ಲಕ್ಷಣವನ್ನು ತೋರಿಸ್ತಲೇ ಸೌಮ್ಯ ರೂಪದ ರೋಗದಿಂದ ಸಾಯಬಹುದು. ಇನ್ನು ಹತೋಟಿ ಕ್ರಮಗಳಿಗೆ ಬಂದರೆ ಈ ರೇಬಿಸ್ ರೋಗ ನಾಯಿಗಳಿಂದ ಬೇರೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಬರೋದರಿಂದ ಈ ರೋಗ ಬರದಂತೆ ತಡೆಗಟ್ಟೋದಕ್ಕೆ ಎಲ್ಲ ನಾಯಿಗಳಿಗೂ ಕೂಡ ಈ ಲಸಿಕೆಯನ್ನು ಪ್ರತಿ ವರ್ಷ ಕಡಾಖಂಡಿತವಾಗಿ ಹಾಕಿಸಲೇಬೇಕು. ಇದಕ್ಕೆ ಬೇಕಾಗುವಂಥ ಆ್ಯಂಟಿ ರೇಬಿಸ್ ಚುಚ್ಚುಮದ್ದುಗಳು ಲಭ್ಯವಿದ್ದಾವೆ. ಬೀದಿ ನಾಯಿಗಳ ಸಂಖ್ಯೆಯನ್ನು ನಿಯಂತ್ರಿಸಬೇಕಾಗತ್ತೆ. ಯಾಕೆಂದರೆ ಈ ನಾಯಿಗಳಿಂದ ಹುಚ್ಚುನಾಯಿ ರೋಗ ಬೇರೆ ಪ್ರಾಣಿಗಳಿಗೆ ಹರಡುತ್ತೆ. ಹುಚ್ಚುನಾಯಿ ರೋಗದಿಂದ ನರಳುವಂಥ ಪ್ರಾಣಿಗಳನ್ನು ಮುಟ್ಟಬಾರದು. ಅದನ್ನು ಪಶುವೈದ್ಯರಿಂದ ಪರೀಕ್ಷಿಸಿ ಆನಂತರ 10 ದಿವಸ ಕಟ್ಟಿ ಹಾಕಿ ಅದನ್ನು ನೋಡ್ಕೋಬೇಕು. ಹುಚ್ಚುನಾಯಿ ಕಡಿದಂಥ ಪ್ರಾಣಿಗಳನ್ನು ಕೂಡಲೇ ಪಶುವೈದ್ಯರಿಗೆ ತೋರಿಸಿ ಔಷಧೋಪಚಾರ ಮಾಡಿಸ್ಬೇಕು. ಈ ಹುಚ್ಚುನಾಯಿ ರೋಗದಿಂದ ನರಳ್ತಾ ಇರುವಂಥ ಪ್ರಾಣಿಗಳನ್ನು ಮುಟ್ಟಿದವರು ಕೂಡ ಈ ರೇಬಿಸ್ ರೋಗ ಬರದಂತೆ ಚುಚ್ಚುಮದ್ದನ್ನು ಅಂದರೆ ಲಸಿಕೆಯನ್ನು ಹಾಕಿಸ್ಕೋಬೇಕಾಗತ್ತೆ. ಯಾಕೆಂದರೆ ಕಣ್ಣಿನ ಒಳರೆಪ್ಪೆಯ ದೇಹದ ಗಾಯಗಳಿಗೆ ಜೊಲ್ಲು ಸೋಂಕಿದ್ರೂ ಕೂಡ ಈ ವೈರಸ್ಗಳು ಒಳಗಡೆ ಸೇರಬಹುದು. ರೈತ ಬಾಂಧವರೇ, ಇದುವರೆಗೆ ಜಾನುವಾರುಗಳನ್ನು ಕಾಡುವ ಕಾಲುಬಾಯಿ ಜ್ವರದ ಬಗ್ಗೆ ಮಾಹಿತಿಗಳನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಅಂತಾರಾಷ್ಟ್ರೀಯ ಕಾಫಿ ಮಂಡಳಿಯ ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 23,400 ರೂಪಾಯಿಗಳಿಂದ 24,100, ಅರೇಬಿಕಾ ಚೆರ್ರಿ 12,500 ರೂಪಾಯಿಗಳಿಂದ 13,800, ರೋಬಸ್ಟಾ ಪಾರ್ಚ್ಮೆಂಟ್ 20,200 ರೂಪಾಯಿಗಳಿಂದ 20,700, ರೋಬಸ್ಟಾ ಚೆರ್ರಿ 11,800 ರೂಪಾಯಿಗಳಿಂದ 12,700. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕಾರ್ಯಕ್ರಮ ಕೃಷಿರಂಗದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ HS ಧರ್ಮರಾಜ್ ಅವರಿಂದ ಮಾಹಿತಿ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ಗಾಳಿಬೀಡು ಗ್ರಾಮ ಹತ್ರ ಬೆಂಗಳೂರು ವಾಸಯಂಜ ಬದಲೇರ ಗಣಪತಿ ಅಯ್ಯಂಗ ಇಂದು ಪುಲಕ ಮರಣಪಟ್ಟಿದೆ. ಮತ್ತಟ್ಟು ಬೈತ್ರ ಬದಲೇರ ಗಣಪತಿ ಅಂಡ ದಪನ ಕಾರ್ಯ ನಾಳೆ ಮಜ್ಜಣ್ಣ 15 ಗಂಟೆ ಒಳ್ಳ ಬೆಂಗಳೂರು ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಿಸಿಟ್ಟಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಹಾಗೆ ಸರ್ವೋದಯ ಸಮಿತಿ ಇವರ ವತಿಯಿಂದ ಹುತಾತ್ಮ ದಿನಾಚರಣೆ ಇಂದು ಮಡಿಕೆಯಲ್ಲಿ ನಡೆದು ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನೆಯಲ್ಲಿ ಇಟ್ಟಿದ್ದ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮನ ಹೊರತೆಗೆದು ಹೂಮಾಲೆಗಳಿಂದ ಶೃಂಗರಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ಅದಾದ ಮೇಲೆ ಚಿತಾಭಸ್ಮನ ತಕೊಂಡು ಹೋಗಿ ಗಾಂಧಿ ಮೈದಾನದಲ್ಲಿಟ್ಟು ಗಾಂಧೀಜಿಯವರ ಫೋಟೋಕ್ಕೆ ಹೂ ಹಾಕಿ ಗೌರವ ನಮನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜವು, ಮಹಾತ್ಮ ಗಾಂಧೀಜಿಯವರು ನನ್ನ ಜೀವನವೇ, ನನ್ನ ಸಂದೇಶ ತಿಳಿ ಹೇಳೋ, ಆ ನಿಟ್ಟಲ್ಲಿ ಪ್ರತಿಯೊಬ್ಬರ ಶಾಂತಿ ನೆಮ್ಮದಿಗೆ ಗಾಂಧೀಜಿಯವರ ಸಂದೇಶಕ ಸ್ಫೂರ್ತಿಯಾಗುತ್ತ ಹೇಳ್ದು. ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ವತಿಯಿಂದ ಕೊಡಗು ಜಿಲ್ಲೆನ ಭಾಗಮಂಡಲ ಹತ್ತಿರದ ಮಡಿಕೇರಿ ತಲಕಾವೇರಿ ಮತ್ತು ನಾಪಕುಲು ತಲಕಾವೇರಿ ಹೊಳೆಗೆ ಅಡ್ಡಲಾಗಿ ಕಟ್ಟಿದ್ದ ಮೇಲ್ಸೇತುವೆ ನಿರ್ಮಾಣ ಉದ್ಘಾಟನಾ ಚಂಬರ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಹಂಗೆ ಜಲಸಂಪನ್ಮೂಲ ಇಲಾಖೆ ಸಚಿವರಾದ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜವು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದವೆ. ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಮತ್ತು ಫಾನ್ ಬ್ರೋಕರ್ಗಳ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿನ ಕಡ್ಡಾಯವಾಗಿ ಪಾಲಿಸುವಂತೆ ಜಿಲ್ಲಾಧಿಕಾರಿ ವೆಂಕಟರಾಜವು ನಿರ್ದೇಶನ ನೀಡಿದರು. ಆರ್ಬಿಐ ಮಾರ್ಗಸೂಚಿ ಪ್ರಕಾರ 2 ಲಕ್ಷದವರೆಗೆ ಮಾತ್ರ ಸಾಲ ನೀಡಕ್ಕೆ, ಸಾಲ ಕೊಡಿಕೆ ಮುಂದೆ ಕಟ್ಟುವ ಸಾಮರ್ಥ್ಯ ಒಟ್ಟು ತೆರೆದನ್ನು ನೋಡಿ ಸಾಲನ ನೀಡಕ್ಕೂ, ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಕಿರುಕುಳನ ಕಂಡುಬಂದರೆ ಪೊಲೀಸ್ ಕಂಟ್ರೋಲ್ ರೂಮ್ ಇಲ್ಲರೆ ಜಿಲ್ಲಾಧಿಕಾರಿ ಕಚೇರಿಗೆ ಪುಕಾರ್ ನೀಡಕ್ಕೆ ತಿಳಿ ಜಿಲ್ಲಾಧಿಕಾರಿಯು ಸೂಚನೆ ನೀಡಿದಳು. ಜಿಲ್ಲಾ ಪಂಚಾಯಿತಿ ಕಚೇರಿ ಉಪಕಾರ್ಯದರ್ಶಿ ಜಿ ಧನರಾಜು ಅವು ಸ್ಪರ್ಶ ಕುಷ್ಠರೋಗ ಜಾಗೃತಿ ಆಂದೋಲನ ಕಾರ್ಯಕ್ರಮ 2025 ಭಿತ್ತಿಪತ್ರ, ಕರಪತ್ರ ಮತ್ತು ಬ್ಯಾನರ್ಗಳನ್ನು ಬಿಡುಗಡೆ ಮಾಡಿದ್ದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಸತೀಶ್ ಕುಮಾರ್ ಅವರು ಸಾರ್ವಜನಿಕರಲ್ಲಿ ಜಾಸ್ತಿ ತಿಳುವಳಿಕೆ ಮೂಡಿಸಕ್ಕೂ, ಇದರಿಂದ ತಾರೀಕು ಇಂದಿನಿಂದ 13ರವರೆಗೆ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಆಂದೋಲನ ನಡೆದಿದೆ, ಸಾರ್ವಜನಿಕರಲ್ಲಿ ಜಾಸ್ತಿ ತಿಳುವಳಿಕೆ ಮೂಡಿಸಿಕೆ ರೇಡಿಯೋ ಪ್ರಸಾರ ಕೂಡ ಮಾಡಲಾದೆ, ಇದು ಸಾಂಕ್ರಾಮಿಕ ರೋಗ ಆಗಿದ್ದು ಸಾರ್ವಜನಿಕರು ಹೆದರುವ ಅಗತ್ಯ ಇಲ್ಲ ಅಂತ ಹೇಳಿದು. ಮಡಿಕೇರಿ ಇಸ್ಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಮಾಸಿಕ ಲೆಕ್ಕ ತಪಾಸಣೆ ಇರದಂದ ಮದ್ದು ವಿತರಣೆ ಇಲ್ಲೇ, ತುರ್ತು ಸೇವೆಗೆ ವೈದ್ಯರು ಇದ್ದವೆ ತಿಳಿ ಪ್ರಕಟಣೆ ತಿಳಿಸೋಳು. ನಾಳೆ ಮತ್ತೆ ನಾಡಿದ್ದು ಮಡಿಕೇರಿ ಮತ್ತು ವಿರಾಜಪೇಟೆ ಕ್ಯಾಂಟೀನ್ಲಿ ನಾಳೆ ಲೆಕ್ಕ ತಪಾಸಣೆ ಇರದಂದ ಯಾವುದೇ ವ್ಯಾಪಾರ ವಹಿವಾಟು ಇರದಿಲ್ಲ ತಿಳಿ ಕ್ಯಾಂಟೀನ್ನ ವ್ಯವಸ್ಥಾಪಕರು ತಿಳಿಸೋಳು. ಕೊಡಗು ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಗೋಣಿಕೊಪ್ಪಲ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ಶತಮಾನೋತ್ಸವ ಆಚರಣಾ ಸಮಿತಿನ ಕೂಡುಕೂಟಲ್ಲಿ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಜಂಬರ ತಾರೀಕು 2ರಂದು ಹೊತ್ತಾರೆ 10 ಗಂಟೆಗೆ ಗೋಣಿಕೊಪ್ಪಲ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. 2024-25 ಸಾಲಿನಲ್ಲಿ ಸೋಮಾರ್ಪೇಟೆ ಮತ್ತು ಕುಶಾಲನಗರ ತಾಲೂಕಿಗೆ ಕೃಷಿ ಇಲಾಖೆ ಮೂಲಕ ಸ್ಪಿಂಕ್ಲರ್ಗೆ ಶೇಕಡ 90% ಸಹಾಯಧನ ನೀಡಲಾಗ್ತಾ ಇದ್ದು, ಈ ಸೌಲಭ್ಯ ಎಲ್ಲ ವರ್ಗದವರು ನೀಡುತ್ತಾಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಬೇಕರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿನ ಪಡ್ಕೊಳಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. വിരോജപേടിൽ കഴിഞ്ഞ 100 കാലത്തഞ്ച് ജനടെ മനസ്സക്ക് പിടിച്ചത് കേളിപ്പോയിട്ടുള്ള ബട്ടയങ്കരി ജെ എ ആൻഡ് സൺസ് ഇതിക്ക ഇങ്ങടതെ പുതിയ ഔട്ട്ലെറ്റ് ವಾವ್ ವರ್ಲ್ಡ್ ಆಫ್ ವುಮೆನ್ ಕ್ಲಾಕ್ ಟವರ್ ಪಕ್ಕಲು ಪುದಿಯ ಕಟ್ಟಡದ ಶುರುವಾಯಿತು. ಇಲ್ಲಿ ಪೊಮ್ಮಕ್ಕ ಬೋಂಡಿನಂತ ಎಲ್ಲ ತರದ ಡ್ರೆಸ್ ಮೆಟೀರಿಯಲ್ಸ್, ಬ್ಲೌಸ್ ಪೀಸ್, ತರತರದ ವಸ್ತ್ರ ಕಟ್ಟುವ ಅಕ್ಕಲು ಇಕ್ಕಲು ಎಕ್ಕಲು ಮಾಜರಣ ಸೇವೆಲು. ವಾವ್ ವರ್ಲ್ಡ್ ಆಫ್ ವುಮೆನ್ ಅಪೋಸಿಟ್ ನಂದಿ ಜುವೆಲ್ಲರ್ಸ್ ನಿಯರ್ ಕ್ಲಾಕ್ ಟವರ್ ವಿರಾಜಪೇಟೆ.

ಅಲ್ಲಿಂಜ ಮಜ್ಜಣ 3 ಗಂಟೆಕ್ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ಏರ್ಪಾಡು ಮಾಡಿತುಳ್ಳ ಕೊಡಗು ಜಿಲ್ಲೆರ ಭಾಗಮಂಡಲದ ಪಕ್ಕ ಮಡಿಕೇರಿ ಕಾವೇರಿ ಪೊಳೆರ ಅಡ್ಡ ಸೇತುವೆ ನಿರ್ಮಾಣ ಕಾಮಗಾರಿಗೆ ಮೊಳಿ ಉಡೋ ಸಮಾರಂಭತ್ ಪಾಗಿ ಅಪ್ಪಾಂದ್ ಮುಖ್ಯಮಂತ್ರಿ ವಿಶೇಷ ಕರ್ತವ್ಯಾಧಿಕಾರಿ ಪಿನ್ಯ ಸರ್ಕಾರತ್ರ ಅಪರ ಕಾರ್ಯದರ್ಶಿ ಕೆ ಚಿರಂಜೀವಿ ಅರಿಚಿಟ್ಟಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ